ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯೋದಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಬಸಣ್ಣ, ಬಿರುಗಾಳಿಯಲ್ಲಿ ನಿನ್ನ ದ್ರಾಕ್ಷ ತೋಟ ಹ್ಯಾಂಗ ಇದ್ದಂಗ ಐತಿ ನೋಡು. ನಮ್ ಮುತ್ಯ ದ್ರಾಕ್ಷ ಹಂದ್ರಕ ಮಹಾವೀರ್ ಸ್ಟೀಲ್ ಬಳಸಿದ್ದ, ಬಾಳ ಗಟ್ಟಿ ಮುಟ್ಟ ಐತಿ ನೋಡು. ಅದಕ ಎಷ್ಟು ತಲೆ ಹೋದ್ರು ಚಿಂತಿನ ಇಲ್ಲ. ದ್ರಾಕ್ಷಿ ತೋಟಕ್ಕಾಗಿ ಆಂಗಲ್ ಫ್ಲಾಟ್ ಹಾಗೂ ಚನಲ್ ನಮಗ ಬೇಕಾದ ಸೈಜ್ ನಲ್ಲಿ ಸಿಗ್ತಾವ. ಮಹಾವೀರ್ ಸ್ಟೀಲ್, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ತುಂಬು ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮರೆ, ರೈತರ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಾವಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೇಸಿಗೆ ಶೇಂಗಾದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಆರ್ಬಿ ನೆಗಳೂರು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶನ ಮಾಡ್ತಾ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿಯವರು. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಆರ್ಬಿ ನೆಗಳೂರು ಅವರು ನಮ್ಮ ಜೊತೆಗಿದ್ದಾರೆ. ಬೇಸಿಗೆ ಶೇಂಗಾ ಬೆಳೆಯುವಂತವರು ಗಮನಿಸಬೇಕು, ಮತ್ತು ಯಾರಿಗೆ ಆಸಕ್ತಿ ಇದೆ, ಹೊಸ ಪ್ರಯೋಗಗಳನ್ನು ಮಾಡಬೇಕಂತೀರಿ, ಅವರಿಗೂ ಕೂಡ ಇವತ್ತಿನ ದಿವಸ ಬೇಸಿಗೆ ಶೇಂಗಾದ ವೈಜ್ಞಾನಿಕ ಕೃಷಿ ಕುರಿತು ಡಾಕ್ಟರ್ ಆರ್ಬಿ ನೆಗಳೂರು ಅವರಿಂದ ನಾವು ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್ ನೆಗಳೂರು ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ಸರ್, ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಆರ್ಬಿ ನೆಗಳೂರು ಅಂತಂದು, ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗೂ ನಾನು ಬೇಸಾಯ ತಜ್ಞನೂ ಹೌದು. ಇವತ್ತಿನ ದಿವಸ ನಿಮಗೆ ವೈಜ್ಞಾನಿಕವಾಗಿ ಬೇಸಿಗೆ ಶೇಂಗಾದ ಬೇಸಾಯದ ಕ್ರಮಗಳ ಬಗ್ಗೆ ಕುರಿತು ನಾನು ಸಮಗ್ರ ಮಾಹಿತಿ ನೀಡಬಯಸ್ತಾ ಇದ್ದೇನೆ. ವಿಶೇಷವಾಗಿ ಶೇಂಗಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಪ್ರಸಿದ್ಧವಾಗಿರತಕ್ಕಂಥ ಬೆಳೆ. ಇದನ್ನ ಮುಂಗಾರಿನಲ್ಲಿ ಬೆಳಿತೇವೆ, ಹಾಗೂ ಇತ್ತಿತ್ತಾಗಿ ಹಿಂಗಾರು ಅಥವಾ ಬೇಸಿಗೆಯಲ್ಲಿ ನಾವೇನಪ್ಪ ಅಂತಂದ್ರೆ ಈ ಬೆಳೆನ ಬೆಳಿತೇವೆ. ವಿಶೇಷವಾಗಿ ನಾವು ಶೇಂಗಾ ಬೆಳಿಬೇಕಾದ್ರೆ ಮೊದಲು ನಮಗೇನಪ್ಪ ಅಂತಂದ್ರೆ ಭೂಮಿಯ ಸಿದ್ಧತೆ ಅತಿ ಮುಖ್ಯ ಇರ್ತದೆ. ಆ ಭೂಮಿ ಸಿದ್ಧತೆಯನ್ನ ನಮಗೆ ವಿಶೇಷವಾಗಿ ಕೆಂಪು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣಿದ್ದಪ್ಪ ಅಂದ್ರೆ ಅತಿ ಉತ್ತಮವಾದಂತಹ ಮಣ್ಣು ಅಂತ ನಮಗೆ ಹೇಳಬಹುದು ಶೇಂಗಾ ಬೆಳಿಲಿಕ್ಕೆ. ಅಥವಾ ಇಲ್ಲ ಅಂತಂದ್ರೆ ಕಪ್ಪು ಮಣ್ಣಿನ ಸಹ ಏನಪ್ಪ ಅಂದ್ರೆ ನಾವು ಶೇಂಗಾವನ್ನ ಬೆಳೆಯಬಹುದು. ನೀವು ಮುಂಗಾರಿ ಬೆಳೆ ತಕ್ಕಂಡ ನಂತರ ನೀವು ಭೂಮಿಯನ್ನ 2 ನೀವು ಏನಪ್ಪ ಅಂದ್ರೆ ರಂಟೆ ಹೊಡೆದು ನಂತರ ಹರಿಕೊಂಡು ಭೂಮಿಯನ್ನು ಸಿದ್ಧತೆ ಮಾಡಬೇಕಾಗ್ತದೆ. ಭೂಮಿ ಸಿದ್ಧತೆ ಆದಂತಂದಪ್ಪ ಅಂದ್ರೆ ನಂತರ ತಳಿಗಳ ಆಯ್ಕೆ ಮುಖ್ಯ ಇರ್ತದೆ. ವಿಶೇಷವಾಗಿ ಯಾಕಂತಂದ್ರೆ ಬೆಳೆ ಸರಿ ಮೊಳಕೆಯಲ್ಲಿ ಉಡ ಅಂತ ಹೇಳ್ತಾರೆ, ಹಾಗಾಗಿ ಅತಿ ಉತ್ತಮವಾದಂತ ಇತ್ತೀಚೆಗೆ ಬಿಡುಗಡೆ ಇರತಕ್ಕಂಥ ತಳಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಹೇಳಬೇಕಂತಂದಪ್ಪ ಅಂದ್ರೆ ಈಗ DH 86 ಅಂತ ಒಂದಿದೆ, ತದನಂತರ DH 245 ಅಂತ ಇದೆ, ಆಮೇಲೆ 754 ಅಂತ ಒಂದಿದೆ. ಇದಲ್ಲದೇ ಇತ್ತಿತ್ತಾಗಿ ಮತ್ತೆ G2-52 ಅಂತ ಒಂದಿದೆ. ಈ ತಳಿಗಳನ್ನ ಜೊತೆಗೆ ಇತ್ತಿಲ್ಲದಾಗಿ ಕದರಿ 9 ಅಂತ ಸೊಲ್ಲ ಬಂದಿದೆ. ಇನ್ನೂ ಹೊಸದಾಗಿ ರೈತರು ಕೆಲವರು ಕದರಿ ಲೇಪಾಕ್ಷಿ ಅಂತಂದು ಒಂದು ಹೊಸ ತಳಿಯನ್ನು ಅನಂತಪುರದಿಂದ ತಂದು ಬೆಳೀತಾ ಇದ್ದಾರೆ. ಇದರಲ್ಲಿ ತಮಗೆ ಯಾವುದು ಬೆಳೆ ಸೂಕ್ತ ಆಗ್ತಲ್ಲ ಆ ಒಂದು ತಳಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಇನ್ನು ವಿಶೇಷವಾಗಿ 1 ಸುಮಾರು 60 ಬೀಜಗಳು, ಕಾಯಿಯಲ್ಲ ಬೀಜಗಳು ಬೇಕಾಗ್ತದೆ. ಆ ಬೀಜಗಳನ್ನ ನೀವು ಆಯ್ಕೆ ಮಾಡಿಕೊಂಡು ತದನಂತರ ಅದಕ್ಕೆ ಬೀಜೋಪಚಾರವನ್ನು ನಾವು ಮಾಡಬೇಕಾಗ್ತದೆ. ಉದಾಹರಣೆಗೆ ನೀವು ಇಂದು ಬೆಳಗ್ಗೆ ಬಿತ್ತನೆ ಮಾಡ್ತೀವಿ ಅಂತ ನೀವು ಅನ್ಕೊಂಡಿದ್ದಪ್ಪ ಅಂತಂದ್ರೆ ಅಂದಿನ ಬೆಳಗ್ಗೆ ನೀವ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಆ ಬೀಜಕ್ಕೆ ನಿಮ್ಗೆ ಕ್ಯಾಪ್ಟನ್ ಅಥವಾ ತೈರಾಮ್ ಅಥವಾ ಕಾರ್ಬಕ್ಷನ್ ಅಂತ ಒಂದು ರಾಸಾಯನಿಕ ಬರ್ತದೆ, ಅದನ್ನು 3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಉಪಚಾರ ಮಾಡಬಹುದು. ಅದು ಸಿಗದೇ ಇದ್ದಲ್ಲಿ ನಮಗೆ ಜೈವಿಕ ಒಂದು ಶಿಲೀಂಧ್ರನಾಶಕ ಅಂತ ಟ್ರೈಕೋಡರ್ಮ್ ಅಂತ ಬರ್ತದೆ, ಅದನ್ನ ಪ್ರತಿ ಕೆಜಿ ಬೀಜಕ್ಕೆ 4-10 ಗ್ರಾಂನಷ್ಟು ಏನಪ್ಪ ಅಂತಂದಪ್ಪ ಅಂದ್ರೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂತಂದಪ್ಪ ಅಂತಂದ್ರೆ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂಥ ಒಂದು ರೈಜೋಬಿಯಮ್ ಮತ್ತು ಇನ್ನೊಂದು ರಂಜಕಕರಿಸುವ ಗೊಬ್ಬರ ಅಂತ ಬರ್ತದೆ. ಎರಡನೇ ಏನಪ್ಪಾ ಅಂತಂದ್ರೆ 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಕ್ಕೆ 1 ಕೆಜಿ ರೈಜೋಬಿಯಮ್ ಮತ್ತು 1 ಕೆಜಿ ರಂಜಕ ಕರಗಿಸುವ ಗೊಬ್ಬರವನ್ನ ನಾವು ಲೇಪನ ಮಾಡಬೇಕಾಗುತ್ತೆ. ಇನ್ನು ಲೇಪನ ಮಾಡೋದು ಹೇಗೆ ಅಂತಂದಪ್ಪ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ 1 ಲೀಟರ್ ನೀರು ಅದರಲ್ಲಿ 250 ಗ್ರಾಂ ಸಕ್ಕರೆ ಅಥವಾ ಬೆಲ್ಲವನ್ನ ಹಾಕಿ ಪಾನಕ ಮಾಡಬೇಕಾಗ್ತದೆ. ಆ ಪಾನಕ ಮಾಡಿಕೊಂಡು ಅದು ಕುದಿಸಿದ ನಂತರ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕಾಗ್ತದೆ. ಆರಿದ ನಂತರ ಏನಪ್ಪ ಅಂತಂದ್ರೆ ನೀವು ಕೆಳಗಡೆ ಒಂದು ಬಟ್ಟೆಯಲ್ಲಿ ಅಥವಾ ನಮ್ಮ ಪ್ಲಾಸ್ಟಿಕ್ ಚೀಲದ ಮೇಲೆ ಶೇಂಗಾ ಬೀಜವನ್ನು ಹಾಕಿ ಅದರ ಮೇಲೆ ಈ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿದ ನಂತರ ನೀವೇನಪ್ಪ ಅಂತಂದ್ರೆ ರಂಜಕ ಕರಗಿಸುವ ಗೊಬ್ಬರ ಮತ್ತು ರೈಜೋಬಿಯಮ್ ಅನ್ನು ಅದರ ಮೇಲೆ ಹಾಕಿ ನೀವು ಲೇಪನ ಮಾಡಬೇಕು. ತದನಂತರ ಏನಪ್ಪ ಅಂತಂದ್ರೆ ಟ್ರೈಕೋಡರ್ಮ್ ಅನ್ನು ನಾವು ಲೇಪನ ಮಾಡಿ 1/2 ಗಂಟೆಯಿಂದ 1 ತಾಸು ಏನಪ್ಪಾ ಅಂದ್ರೆ ನೆರಳಲ್ಲಿ ಒಣಗಿಸಬೇಕಾಗ್ತದೆ. ಇದಾದ ನಂತರ ಇನ್ನು ಬಿತ್ತನೆಗೆ ನಾವು ಹೋಗ್ತಾ ಇದ್ವಿ. ನಾ ಹೇಳಿದ ಈಗಾಗಲೇ 60 ಕೆಜಿ ಬೀಜ ನಿಮಗೆ ಬೇಕಾಗ್ತದೆ. 2 ತರ ನಮಗೆ ಶೇಂಗಾ ತಳಿಗಳು ಸಿಗ್ತದೆ. 1 ಹಬ್ಬ ಶೇಂಗಾ ಸಿಗ್ತದೆ, 1 ಗೆಜ್ಜೆ ಶೇಂಗಾ ಸಿಗ್ತದೆ. ವಿಶೇಷವಾಗಿ ಬೇಸಿಗೆಯಲ್ಲಿ ನಾವು ಗೆಜ್ಜೆ ಶೇಂಗಾನ ಬೆಳಿತೇವೆ. ಗೆಜ್ಜೆ ಶೇಂಗಾನ ಬೆಳಿಬೇಕಂದಪ್ಪ ಅಂದ್ರೆ ಸಾಲಿನ ಸಾಲಿಗೆ ಏನಪ್ಪಾ ಅಂದ್ರೆ 30 ಸೆಂಟಿಮೀಟರ್ ಅಥವಾ 1 ಫೂಟ್ ಲೆಕ್ಕ ಇಡ್ತೇವೆ. ತದನಂತರ ಕಾಳಿನಿಂದ ಕಾಳಿಗೆ 10 ಸೆಂಟಿಮೀಟರ್, ಇದನ್ನ 5 ಸೆಂಟಿಮೀಟರ್ ಆಳದಲ್ಲಿ ಅಷ್ಟೇ ಬಿತ್ತನೆ ಮಾಡಿ ಮಾಡಬೇಕಾಗ್ತದೆ. ಬಿತ್ತನೆಯಲ್ಲಿ 2 ತರ ಮಾಡಬಹುದು. ನೀವು ಮೊದಲೇ ನೀರು ಹಾಸಿಕೊಂಡು ತದನಂತರ ಹದ ಬಂದ್ಮೇಲೆ ಬಿತ್ತನೆ ಮಾಡಬಹುದು, ಅಥವಾ ಬಿತ್ತನೆ ಏನಪ್ಪಾ ಅಂತಂದ್ರೆ ನೀರನ್ನ ಕೊಡಬಹುದು. ಬಿತ್ತುವಾಗ ಏನಪ್ಪಾ ಅಂತಂದ್ರೆ ಇದಕ್ಕೆ ಬೇಕಾಗಿರತಕ್ಕ ಗೊಬ್ಬರವನ್ನು ಕೊಡಬೇಕಾಗ್ತದೆ. ವಿಶೇಷವಾಗಿ 1 ಚೀಲ ಡಿಎಪಿ ಅಥವಾ 50 ಕೆಜಿ ಡಿಎಪಿ ಕೊಟ್ಟನಪ್ಪ ಅಂತಂದಪ್ಪ ಅಂದ್ರೆ ನಿಮಗೆ ಇದಕ್ಕೆ ಸಾಕಾಗ್ತದೆ. ಯಾಕಂದ್ರೆ 7.2 ಕೆಜಿ ಸಾರ್ವಜನಿಕ ಬೇಕಾಗ್ತದೆ, 18.4 ಕೆಜಿ ರಂಜಕ ಬೇಕಾಗ್ತದೆ. ಇದು ಎರಡು ಏನಪ್ಪಾ ಅಂದ್ರೆ ಕೇವಲ 40 ಕೆಜಿ ನೀವು ಡಿಎಪಿ ಹಾಕೋದ್ರಿಂದ ಇದನ್ನ ನಿಮಗೆ ಸಾಕಾಗ್ತದೆ. ಇನ್ನು ಸುಮಾರು ಏನಪ್ಪಾ ಅಂತಂದಪ್ಪ ಒಂದು 10 ಕೆಜಿ ಅಷ್ಟು ನಮಗೆ ಪೊಟ್ಯಾಶ್ ಬೇಕಾಗುತ್ತೆ. ಆ ಪೊಟ್ಯಾಶ್ 10 ಕೆಜಿ ಹೊಸಲಿಕ್ಕೆ ಸುಮಾರು ಒಂದು 15-16 ಕೆಜಿ ಅಥವಾ 20 ಕೆಜಿ ನೀವು ಪೊಟ್ಯಾಶ್ ಅದಕ್ಕೆ ಗೊಬ್ಬರ ಕೊಟ್ಟನಪ್ಪ ಅಂತಂದ್ರೆ ಅನುಕೂಲ ಆಗ್ತದೆ. ವಿಶೇಷವಾಗಿ ಪೊಟ್ಯಾಶ್ ಎಲ್ಲಿ ಬೇಕಪ್ಪ ಅಂದ್ರೆ ನೀವು ಕೆಂಪು ಮಣ್ಣಲ್ಲಿ ಮಾಡುವಾಗ ಈ ಪೊಟ್ಯಾಶ್ ಬೇಕಾಗುತ್ತೆ, ಇಲ್ಲ ಅಂದ್ರೆ ಡಿಎಪಿ ಮೇಲೆ ನಮ್ಗೆ ಏನಪ್ಪ ಅಂದ್ರೆ ಸಾಕಾಗುತ್ತೆ. ತದನಂತರ ಮೊಳಕೆ ಬಂದ ನಂತರ ನಾ ಹೇಳಿದೆ ಮೊದಲು ನೀರು ಹಾಸಿದ್ರೆ ಬಿತ್ತಬಹುದು ಅಥವಾ ಬಿತ್ತನೆ ಮಾಡಿ ನೀರು ಹಾಸಬಹುದು. ಮೊಳಕೆ ಬಂದ ನಂತರ ನೀವು ಸುಮಾರು 20-25 ದಿವಸ ನೀರನ್ನ ಹಾಯಿಸಬಾರದು. ಸೊ ಅಲ್ಲಿವರೆಗೂ ಆ ಶೇಂಗಾನ ಹಂಗೆ ಬಿಡೋಕಾಗುತ್ತೆ. ತದನಂತರ ಮತ್ತೆ ನೀವೇನಪ್ಪ ಅಂತಂದ್ರೆ ಅದಕ್ಕೆ ನೀರು ಕೊಡೋಕಾಗ್ತದೆ. ಇನ್ನು ದಿವಸದೊಳಗಾಗಿ ನಿಮ್ಗೆ ಏನಾದರೂ ಕಳೆಗಳು ಸಮಸ್ಯೆ ಆಗ್ತವ ಅಂತ ನಿಮ್ಗೆ ಏನಾದರೂ ಮುನ್ನೆಚ್ಚರಿಕೆ ಇತ್ತು, ಯಾಕಂದ್ರೆ ನಮ್ಮ ಹೊಲದ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನೀವು ಕಳ್ಳಾಶಕನ ಸಹ ಏನಪ್ಪಾ ಅಂದ್ರೆ ನೀವು ಕಳೆಗಳನ್ನ ಹತೋಟಿ ಮಾಡಬಹುದು. ಏನಪ್ಪಾ ಅಂತ ನಿಮಗೆ ನಾವು ಉದಯಪೂರ್ವ ಅಂತೇವೆ, ಪ್ರೀ ಎಮರ್ಜೆಂಟ್ ಅಥವಾ ಉದಯಪೂರ್ವ ಕಳೆನಾಶಕ ಅಂತೀವಿ. ಅದರಲ್ಲಿ 2 ಬರುತ್ತೆ, 1 ಅಲಾಕ್ಲೋರ್ ಅಂತ ಬರ್ತದೆ, ಇನ್ನೊಂದು ಪೆಂಡಿಮಿತ್ಲಿನ್ ಅಂತ ಬರ್ತದೆ. ಅಲಾಕ್ಲೋರಾದಲ್ಲಿ ಏನಪ್ಪಾ ಅಂತಂದ್ರೆ 1.2 ಲೀಟರ್ನ 1 ಎಕರೆ ನೀರಿಗೆ ಅಂದ್ರೆ 300 ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಅಥವಾ ನಿಮಗೆ ಪೆಂಡಿಮಿತ್ಲಿನ್ 30 EC ಸ್ಟಾಂಪ್ ಅಂತ ಮಾರ್ಕೆಟ್ಲಿ ಸಿಗುತ್ತೆ. ಇದನ್ನಾದ್ನೆಪ್ಪಂದ್ರೆ 3.3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಬೇಕಾಗ್ತದೆ. ಇಲ್ಲಿ ಏನು ನೋಡ್ಬೇಕಪ್ಪ ಅಂತಂದ್ರೆ ಸಿಂಪಡಣೆ ಮಾಡುವಾಗ ಅಥವಾ ಆದ ನಂತರ ಆ ಸಿಂಪಡಣೆ ಆದ ಜಾಗವನ್ನು ನಾವು ತುಳಿಬಾರದು. ಇದು ಸಂಪೂರ್ಣ ಭೂಮಿಗೆ ನಾವು ಸಿಂಪಡಣೆ ಮಾಡಿದ್ದೆ. ಅದರಲ್ಲಿ ಮೊದಲು ಏನಪ್ಪಾ ಅಂದ್ರೆ ಬೀಜದಿಂದ ಬರತಕ್ಕಂಥ ಎಲ್ಲ ಕಳೆಗಳನ್ನ ಸುಮಾರು 30 ದಿವಸವರೆಗೆ ಏನಪ್ಪಾ ಅಂತಂದಪ್ಪ ಅಂದ್ರೆ ಹತೋಟಿನ ಮಾಡ್ತದೆ. ಅಥವಾ ನಿಮಗೆ ಕಳೆನಾಶಕ ಬೇಡ ಅಂತಂದಪ್ಪ ಅಂತಂದ್ರೆ ಬಿತ್ತಿದ 15, 30 ಮತ್ತು 40 ದಿವಸಕ್ಕೆ ಏನಪ್ಪಾ ಅಂತಂದಪ್ಪ ಅಂದ್ರೆ ನಾವು ಎಡೆ ಹೊಡೆದು ಆ ಕಳೆಗಳನ್ನ ಹತೋಟಿ ನಾವು ಮಾಡಬಹುದು. ಇನ್ನು ನೀರು ಹೇಳಿದಾಗ ನಿಮಗೆ ಸುಮಾರು 20-25 ದಿವಸ ಆದ ನಂತರ ನೆಕ್ಸ್ಟ್ ನಿಮಗೆ ಮಣ್ಣಿಗೆ ಅನುಗುಣವಾಗಿ ನೀವು ಕೆಂಪು ಮಣ್ಣಿದ್ದಪ್ಪ ಅಂದ್ರೆ 8 ದಿವಸಕ್ಕೊಮ್ಮೆ, ಕಪ್ಪು ಮಣ್ಣಿದ್ದಪ್ಪ 12 ದಿವಸಕ್ಕೊಮ್ಮೆ ನೀರನ್ನ ನೀವು ಬಿಡಬೇಕಾಗ್ತದೆ. ಇನ್ನು ಮುಂದೆ ಹೋಗಿನಪ್ಪ ಅಂದ್ರೆ ಸುಮಾರು 40 ದಿವಸ ಬೆಳೆ ಬಂದಾಗೆ ಜಿಪ್ಸಮ್ ಅನ್ನೋದೊಂದು ಇದೇನಪ್ಪ ಅಂದ್ರೆ ಶೇಂಗಾದಲ್ಲಿ ಅತಿ ಮುಖ್ಯವಾದಂತ ಒಂದು ಪೋಷಕಾಂಶ ಅಂತ ಹೇಳಬಹುದು. ಇದರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಅಂತ ಇರ್ತದೆ ಮತ್ತು ಗಂಧಕ ಅಂತ ಇರ್ತದೆ. ವಿಶೇಷವಾಗಿ ಎಣ್ಣೆ ಕಾಳು ಬೆಳೆಗಳಿಗೆ ನಮಗೆ ಏನಪ್ಪ ಅಂತಂದ್ರೆ ಗಂಧಕ ಅತಿ ಮುಖ್ಯವಾಗಿರುತ್ತೆ. ಗಂಧಕ ಏನ್ ಮಾಡುತ್ತಪ್ಪ ಅಂದ್ರೆ ಎಣ್ಣೆ ಪ್ರಮಾಣವನ್ನ ಅದು ಜಾಸ್ತಿ ಮಾಡ್ತದೆ. ಹಾಗಾಗಿ ಬಿತ್ತಿದ 40 ದಿವಸದಲ್ಲಿ ನೀವು ಎಡೆಕುಂಟಿ ನೋಡಿದ್ನೆಲ್ಲ 3 ಎಡೆ ಕುಂಟಿ ಹೊಡೋದಕ್ಕಿಂತ ಮೊದಲ ಹರಗೋದಕ್ಕಿಂತ ಮೊದಲ ಏನಪ್ಪ ಅಂದ್ರೆ ಜಿಪ್ಸಮ್ ಹಾಕಿ ನಂತರ ನೀವು ಎಡೆ ಕುಂಟಿಯನ್ನು ಪಾಸ್ ಮಾಡಿ ನೀರು ಹಾಕಿ ಅಂತಂದ್ರೆ ಅನುಕೂಲ ಆಗ್ತದೆ. 40 ದಿವಸಕ್ಕೆ ನಾವು ಯಾಕೆ ಹೇಳ್ತೇವಪ್ಪ ಅಂತಂದ್ರೆ ಆ ಟೈಮ್ಗೆ ಏನಪ್ಪ ಅಂದ್ರೆ ಶೇಂಗಾದಲ್ಲಿ ಹೂ ಬಿಡೋದು ಅಥವಾ ಬಾರಿಂಗ್ ಅಂತ ಹೇಳ್ತಲ್ಲ ಆ ಬರೋ ಸಮಯ ಆಗ್ತದೆ. ಈ ತರ ನೀವು ಎಡೆ ಕುಂಟಿ ಪಾಸ್ ಮಾಡೋದ್ರಿಂದ ಮಣ್ಣು ಅರ್ಧಿಂಗಪ್ಪ ಅಂತ ಹೇಳ್ತೀವಿ ಅಥವಾ ಮಣ್ಣು ಏರ್ ಹಾಕಿದಂಗೆ ಆಗ್ತದೆ ಮತ್ತು ಆ ಬರಂಗಿಗೆ ಒಳಗೆ ಹೋಗ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಇನ್ನು ಹೂವಾಡ ಹಂತದಲ್ಲಿ ವಿಶೇಷವಾಗಿ ಹೂ ಬಂದಾಗಲೇ ನೀವು ಸುಮಾರು 5 ಕೆಜಿ ಸಾರಜನಕವನ್ನು ಪ್ರತಿ ಎಕರೆಗೆ ಅಥವಾ 10-12 ಕೆಜಿಯಷ್ಟು ಯೂರಿಯಾವನ್ನು ನೀವೇನಪ್ಪ ಅಂತಂದ್ರೆ ನೀವು ಹೊಲಕ್ಕೆ ಹಾಕಬಹುದು. ಅಥವಾ 2% ಯೂರಿಯಾ ಅಂತ ಹೇಳ್ತೀವಿ, 2% ಯೂರಿಯಾ ಅಂತಂದಪ್ಪ ಅಂದ್ರೆ 20 ಗ್ರಾಂ ಯೂರಿಯಾವನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಿದ್ನಪ್ಪ ಅಂತಂದಪ್ಪ ಅಂತಂದ್ರೆ ಉತ್ತಮ ಇಳುವರಿಯನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತೀನಿ. ಜೊತೆಗೆ ಇನ್ನು ಮುಂದೆ ಹೋಗಿ ನಿಮಗೇನಪ್ಪ ಅಂದ್ರೆ ಇದ್ರದ ವಿಶೇಷವಾಗಿ ಬರುತ್ತೆ ನಿಮಗೆ ಕಟಾವಾಯ್ತು ಈ ತಳಿಗಳು ಅಂತ ಹೇಳಿದ್ವಿ, ಕಟಾವು ಮಾಡೋದು ಹೇಗೆ ಬಂತು ಅಂತಂದ್ರೆ ವಿಶೇಷವಾಗಿ ಇವು ಇತ್ತಿತ್ತಾಗ ತಳಿ ಬರ್ತಕ್ಕಂಥವು 100 ರಿಂದ 105 ದಿವಸಕ್ಕೆ ಬೇಗನೆ ಕಟಾವು ಬರುತ್ತೆ. ಹಿಂದಿರ್ತಕ್ಕಂಥ ತಳಿಗಳು 120 ದಿವಸ ಆಗ್ತಿದ್ದು ಈಗಿನ ತಳಿಗಳು ಏನಪ್ಪ ಅಂತಂದ್ರಪ್ಪ ಅಂತಂದ್ರೆ ಸುಮಾರು 105 ದಿವಸಗಳಿಗೆ ಬರ್ತವೆ. ಅದಕ್ಕಿಂತ ಮೊದಲು ಏನಪ್ಪ ಅಂತಂದ್ರೆ ಸುಮಾರು ನಿಮಗೆ 30 ದಿವಸವರೆಗೂ ನಾ ಕಳೆ ಹೇಳಿದೆ, ಅಕಸ್ಮಾತ್ ಅದ ನಂತರ ನಿಮಗೆ ಏನಾದರೂ ಕಳೆಗಳು ಕಂಡು ಬರ್ತವೆ ಅಂತಂದ್ರಪ್ಪ ಅಂದ್ರೆ ನಿಮ್ಗೆ ಏನೋ ಕಾಣದ ಎಡೆ ಹೊಡಿಲಿಕ್ಕೆ ಆಗದೆ ಇದ್ನಪ್ಪ ಅಂತಂದ್ರೆ ಎರಡು ನಿಮಗೆ ಕಳೆ ನಾಶಕ ಬರ್ತವೆ, ಇವಕ್ಕೆ ಉದಯೋತ್ತರ ಅಂತ ಹೇಳ್ತೀವಿ ಅಥವಾ ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಒಂದೇದ ಏನಪ್ಪ ಅಂತಂದ್ರೆ ಇಮಜೆಥಫರ್ ಅಂತ ಹೇಳ್ತೀವಿ ನಾವು, ಅಥವಾ ಮಾರ್ಕೆಟ್ ಅಲ್ಲಿ ನಿಮಗೆ ಏನಪ್ಪ ಅಂದ್ರೆ ವಿಡ್ ಬ್ಲಾಕ್ ಅಂತ ಬರುತ್ತೆ ಅಥವಾ ಪರ್ಸುಟ್ ಅಂತ ಬರುತ್ತೆ. ಇದನ್ನ ಏನಪ್ಪ ಅಂತಂದ್ರಪ್ಪ ಅಂತಂದ್ರೆ 1 ಲೀಟರ್ ನೀರಿಗೆ 1 ml ಅಂತೆ ನೀವು ಹಾಕಿ ಸಿಂಪರಣೆ ಮಾಡಿದ್ನಪ್ಪ ಅಂತಂದ್ರಪ್ಪ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಕಳೆಗಳನ್ನ ನೀವು ಹತೋಟಿ ಮಾಡಬಹುದು. ಇಲ್ಲ ಕೇವಲ ಹುಲ್ಲುಗಳು ಮಾತ್ರ ಇದಾವನ್ನಪ್ಪ ಅಂತಂದ್ರಪ್ಪ ಅಂದ್ರೆ ನಿಮಗೆ ಕುಜಲಪಾಪಿತಲ್ ಅಂತ ಬರುತ್ತೆ, ಅಥವಾ ಟರ್ಗಾಸೊಪ್ಪರ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅಥವಾ ಪ್ರೊಪಾಕಿಸಪಾಪ್ ಅಂತ ಬರುತ್ತೆ ಸೊಸೈಟಿ ಅಥವಾ ಎಜಿಲ್ ಅಂತ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದನ್ನೇನಪ್ಪ ಅಂತಂದ್ರಪ್ಪ ಅಂತಂದ್ರೆ 1.5 ml ಅನ್ನ ಪ್ರತಿ ಲೀಟರ್ ನೀರಿಗೆ ನೀವು ಹಾಕಿ ಸಿಂಪಡಣೆ ಮಾಡಿದ್ನಪ್ಪ ಅಂದ್ರೆ ನಿಮಗೆ ಸುಮಾರು 50-60 ದಿವಸ ಏನಪ್ಪಾ ಅಂತಂದ್ರೆ ನಿಮಗೆ ಇದು ಇದನ್ನ ಹತೋಟಿಯನ್ನ ನಿಮಗೆ ಕೊಡ್ತದೆ. ಇನ್ನು ಸುಮಾರು ವಿಶೇಷವಾಗಿ ನೀರಿಂದ ಹೇಳಿದ್ನಲ್ಲ, ನಿಮಗೆ ಅಕಸ್ಮಾತ್ ಏನಾದರೂ ನೀರಿನ ಸ್ವಲ್ಪ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಹೂವಾಡುವ ಹಂತದಲ್ಲಿ, ಯಾಕಂದ್ರೆ ಬೇಸಿಗೆಲಿ ಇರ್ತದೆ, ಹೂವಾಡುವ ಹಂತದಲ್ಲಿ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಯಾವುದೇ ಕಾರಣಕ್ಕೆ ಏನಪ್ಪ ಅಂತಂದ್ರೆ ನಮಗೆ ನೀರಿನ ಕೊರತೆ ಆಗದಾಗ ನೋಡ್ಕೋಬೇಕಾಗ್ತದೆ. ಈ ಎರಡು ಹಂತದಲ್ಲಿ ನಾವು ನೀರನ್ನು ಕೊಟ್ಟನಪ್ಪ ಅಂತಂದ್ರೆ ಇಳುವರಿಯಲ್ಲಿ ಯಾವುದೇ ನಮಗೆ ಲಾಸ್ ಆಗೋದಿಲ್ಲ. ಇನ್ನು 95 ದಿವಸ ಆದ್ನಪ್ಪ ಅಂದ್ರೆ ನಾವು ವಿಶೇಷವಾಗಿ ನೀರನ್ನ ನಾವು ಸ್ಟಾಪ್ ಮಾಡ್ತೀವಿ, ಅಂದ್ರೆ ಇನ್ನೊಂದು 10-15 ದಿವಸ ಅದು ಕಾಯಿ ಪೂರ್ತಿ ನಮಗೆ ಒಣಗಲಿಕ್ಕೆ ಬೇಕಾಗ್ತದೆ. ಇನ್ನು ಸುಮಾರು 105-110 ದಿವಸಕ್ಕೆ ನೀವೇನಪ್ಪ ಅಂತಂದ್ರೆ ಆ ಶೇಂಗಾವನ್ನ ಕಿತ್ಬೇಕಾಗ್ತದೆ. ಕಿತ್ತು ನೀವು ಆದಷ್ಟು ಅದೇ ಹೊಲದಲ್ಲಿ ಸುಮಾರು 1 ವಾರ ನಾವು ಇಡಬೇಕಾಗ್ತದೆ. ಇಟ್ಟು ನಂತರ ನಿಮಗೆ ಗೊತ್ತಾಗ್ತದೆ ಕೆಲವೊಮ್ಮೆ ಅಕಸ್ಮಾತ್ ನೀವು ಹೆಂಗ್ರಿ ನಾವು ಕೇಳ್ಬೇಕಂತಪ್ಪ ಅಂದ್ರೆ ಒಂದು ಕಾಯನ್ನ ನೀವೇನಪ್ಪ ಅಂತಂದ್ರೆ ಒಂದೊಂದು ಗಿಡವನ್ನ ಕಿತ್ತನಪ್ಪ ಅಂತಂದ್ರೆ ಆ ಗಿಡದಲ್ಲಿ ಕಿತ್ತು ಆ ಕಾಯಿ ನೋಡ್ತೀರ, ಕಾಯಿ ನೋಡಿದ್ರೆ ಏನಪ್ಪ ಅಂತಂದ್ರೆ ಆ ನರಗಳು ಆ ಕಾಯಿನಲ್ಲಿ ನರಗಳು ನಿಮ್ಗೆ ಸರಿಯಾಗಿ ಕಾಣ್ತಾ ಇದ್ದಪ್ಪ ಅಂತಂದ್ರೆ ಅದು ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಮಾಗಿದೆ ಅಂತ ನಾವು ಹೇಳಬಹುದು. ಇದು ಯಾಕೆ ಹೇಳ್ತದೇನಪ್ಪ ಅಂದ್ರೆ ನಮ್ಗೆ ಹೇಳಿದೆ ಸುಮಾರು 40 ದಿವಸದಲ್ಲಿ ವಿಶೇಷವಾಗಿ ನೀರಾವರಿ ಬೆಳೆಯಲ್ಲಿ ಎಲ್ಲಿ ನೀವು ಎಡೆ ಕುಂಟಿ ನೀವು ಪಾಸ್ ಮಾಡ್ತೀರಿ ಅಲ್ಲಿ ಸುಮಾರು 200 kg ಜಿಪ್ಸಮ್ ಹಾಕಿದ್ದೇಕರೆ ಅದರಲ್ಲಿ ಇದು ನಿಮಗೆ ಎಣ್ಣೆ ಅಂಶನೂ ಜಾಸ್ತಿ ಆಗ್ತದೆ ಮತ್ತೆ ಏನಪ್ಪ ಅಂತಂದ್ರಪ್ಪ ಅಂದ್ರೆ ಕಾಯಿ ಇದೆಯಲ್ಲ ನಿಮಗೆ ಸಂಪೂರ್ಣವಾಗಿ ಗಟ್ಟಿಯಾಗಿ ಆಮೇಲೆ ಆ ನರಗಳು ನಿಮಗೆ ಏನಪ್ಪ ಅಂತಂದ್ರೆ ಗೋಚರಣೆ ಆಗ್ತಾ ಇರ್ತವೆ. ಸೊ ಆವಾಗ ನೀವು ಆ ಕಾಯನ್ನು ಅಳಗಾಡಿಸಿದಪ್ಪ ಅಂದ್ರೆ ಒಳಗೆ ನಿಮಗೆ ಕಾಳು ಸೌಂಡ್ ಬರ್ತದೆ, ಗಳಗಳ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬರ್ತಂದ್ರೆ ಇದು ಸಂಪೂರ್ಣವಾಗಿ ಮಾಗಿದೆ, ನಾವು ಇದನ್ನ ಕಟಾವ್ ಮಾಡಬಹುದು ಅಂತಂದೇಳಿ ನೀವು ಕಟಾವ್ ಮಾಡಿ ಸುಮಾರು 1 ವಾರ ನೀವೇನಪ್ಪ ಅಂತಂದಪ್ಪ ಅಂದ್ರೆ ಆ ಹೊಲದಲ್ಲಿಟ್ಟು ತದನಂತರ ನೀವೇನಪ್ಪ ಅಂತಂದ್ರೆ ಆ ಕಾಯಿಗಳನ್ನ ಬೇರ್ಪಡಿಸಬಹುದು. ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಬೇಸಿಗೆಯಲ್ಲಿ ಬೆಳೆದ ಶೇಂಗಾವನ್ನ ಕೇವಲ 6 ತಿಂಗಳೊಳಗೆ ಮತ್ತೆ ನೀವು ಬೀಜಕ್ಕೋಸ್ಕರ ಉಪಯೋಗ ಮಾಡ್ಕೋಬಹುದು. ತದನಂತರ ಉಪಯೋಗ ಮಾಡಿದ್ನಪ್ಪ ಅಂತಂದ್ರೆ ಇದರ ಮೊಳಕೆ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ. ಅದಕ್ಕೆ ಇದು ಒಂದು ನೀವು ಲಕ್ಷದಲ್ಲಿ ಇಡಬೇಕು ಅಂತಂದೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತಾವು ಸಾಕಷ್ಟು ತಳಿಗಳ ಬಗ್ಗೆ ಹೇಳಿದ್ರಿ, ಇವುಗಳ ಲಭ್ಯತೆ ಮತ್ತು ಇವು ಬೀಜ ಬೇಕು ಅಂತಂದ್ರೆ ರೈತ ಬಾಂಧವರು ಎಲ್ಲಿ ಸಂಪರ್ಕ ಮಾಡಬಹುದು ಅಂತೀರಿ? ಸರ್, ವಿಶೇಷವಾಗಿ ನಾ ಎಲ್ಲ ಹೇಳಿ ತಳಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಿಗ್ತದೆ. ವಿಶೇಷವಾಗಿ ನಮ್ಮ ಇಂಡಿ ಸುತ್ತಮುತ್ತ ಭಾಗದಲ್ಲಿ ರೈತರು ಬೇಕಂತ ನಮಗೆ ಮೊದಲೇ ಹೇಳಿದ್ನಪ್ಪ ಅಂತಂದ್ರೆ ನಾವು ತರಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಾವೇನಪ್ಪ ಅಂದ್ರೆ ನಮಗೆ ರಾಷ್ಟ್ರೀಯ ಒಂದು ಆಯಿಲ್ ಸೀಡ್ ಮಿಷನ್ ಅಂತ ಇದೆ, ಅದರಲ್ಲೂ ನಾವೇನಪ್ಪ ಅಂದ್ರೆ ರೈತರಿಗೆ ಪ್ರಾತ್ಯಕ್ಷಿಕೆಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಅವ್ರಿಗೆ ಬೇಕಂದಪ್ಪ ಅಂತಂದಪ್ಪ ಅಂದ್ರೆ ಅವರು ಎಷ್ಟು ಬೇಕಂತಂದಪ್ಪ ಅಂದ್ರೆ ತರಿಸಿಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೇವೆ. ಒಂದು ಕೃಷಿ ವಿಶ್ವವಿದ್ಯಾಲಯ, ಇನ್ನೊಂದು ಕೆಎಫ್ ನಮಗೆ ಬಾಗಲಕೋಟ ಅಥವಾ ಹುಬ್ಳಿಯಲ್ಲಿ ನಮಗೆ ಲಭ್ಯತೆ ಇದೆ ಸರ್. ಯಾವುದಾದ್ರೂ ವಿಶೇಷ ಕ್ರಮಗಳಿಂದ ನಾವು ನಮ್ಮ ಶೇಂಗಾದ ಇಳುವರಿಯನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಅಂತೀರಿ? ಸರ್, ನಾನು ಹೇಳದಂಗೆ ಹನಿ ನೀರು ಕುಡಿದ್ರೆ ಹಳ್ಳ ತಿರುತ್ತಿರುವ ರಾಶಿ ಅಂತ ಹೇಳ್ತಾರೆ. ವಿಶೇಷವಾಗಿ ಒಂದೇ ಕ್ರಮ ಅನ್ನೋದಕ್ಕಿಂತ ನಾವು ಒಂದೇ ಹೇಳಿದ್ರೆ ಬಹಳಷ್ಟು ರೈತರು ಏನಪ್ಪ ಅಂತಂದ್ರೆ ಉತ್ತಮ ಒಂದು ತಳಿ ಆಯ್ಕೆಯಲ್ಲಿ ಎಡುತ್ತಿದ್ದಾರೆ. ನಮಗೆ ಸರಿಯಾದ ಒಂದು ತಳಿ ಆಯ್ಕೆ ಆಗಬೇಕು, ತದನಂತರ ಅದರ ಬೀಜೋಪಚಾರ ಆಗಬೇಕು. ಯಾಕಂದ್ರೆ ಬಹಳಷ್ಟು ರೋಗ ಏನಪ್ಪ ಅಂತಂದ್ರೆ ಕತ್ತು ಕೊಳೆ ಆಗಬಹುದು, ಸಸಿ ಸಾಯಿರ ಬಹಳಷ್ಟು ಮಂದಿ ಎಲ್ಲ ಕೊಳ್ಳಿ ಕೊಳ್ಳಿ ಅಂತ ಹೇಳ್ತಾರೆ. ಆ ರೋಗಗಳು ಬರೋದನ್ನ ನಮಗೆ ಏನಪ್ಪ ಅಂದ್ರೆ ಟ್ರೈಕೋಟರ್ಮ ಜೈವಿಕ ಶಿಲೀಂಧ್ರನಾಶಕ ಒಂದು ಮಾಡೋದ್ರಿಂದ ಏನಪ್ಪ ಅಂದ್ರೆ ಬಹಳಷ್ಟು ನಾವೇನಪ್ಪ ಅಂತಂದ್ರೆ ಆ ರೋಗವನ್ನು ತಡೆಗಟ್ಟಬಹುದು. ಎರಡನೇದು, ಮೂರನೇದು ನಾನು ವಿಶೇಷವಾಗಿ ಹೇಳಿದೆ, ಈ ಯೂರಿಯಾ ಸಿಂಪರಣೆ. ಈ 2% ಯೂರಿಯಾ ಸಿಂಪರಣೆ ಮಾಡೋದ್ರಿಂದ ಹೂವಾಡುವ ಹಂತದಲ್ಲಿ 2% ಯೂರಿಯಾ ಸಿಂಪರಣೆ ಮಾಡೋದ್ರಿಂದ ನಮಗೆ ಇಳುವರಿಯನ್ನು ಜಾಸ್ತಿ ಮಾಡಬಹುದು. ಇನ್ನು ವಿಶೇಷವಾಗಿ ಸ್ವಲ್ಪ ಬರಗಾಲ ಇತ್ತಪ್ಪ ಅಂತಂದ್ರೆ 1% ನಾವೇನಪ್ಪ ಅಂದ್ರೆ ಪೊಟ್ಯಾಸಿಯಂ ನೈಟ್ರೇಟನ್ನು ಸಹ ಏನಪ್ಪ ಅಂತಂದ್ರೆ ಸಿಂಪರಣೆ ಮಾಡಕ್ಕೆ ಹೇಳ್ತೇವೆ. ಇದನ್ನು ಮಾಡಿದ್ನಪ್ಪ ಅಂತಂದ್ರೆ ನಮಗೇನಪ್ಪ ಅಂದ್ರೆ ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ. ಜೊತೆಗೆ ಜಿಪ್ಸಮ್ ಅತಿ ಮುಖ್ಯವಾದದ್ದು ಶೇಂಗಾ ಬೆಳೆಯಲ್ಲಿ ಅಥವಾ ವಿಶೇಷವಾಗಿ ಎಣ್ಣೆಕಾಳು ಬೆಳೆಗಳಲ್ಲಿ ಅತಿ ಮುಖ್ಯವಾಗಿದ್ದು. ನಾವು ಮೊದಲೇ ಬಿತ್ತೀವಿ ಸರ್, ನಮಗೆ ಎಡೆ ಗೊಡೆಕ್ಕೆ ಅನುಕೂಲ ಮಾಡಿಕೊಳ್ಳೋದಿಲ್ಲ. ಯಾಕಂದ್ರೆ ವಿಶೇಷವಾಗಿ ಈ ಭಾಗದ ಏನಪ್ಪ ಅಂತಂದ್ರೆ 30 cm ಇಟ್ಟು ಬಿತ್ತಕ್ಕಂಥ ರೈತರು ಬಹಳ ಕಡಿಮೆ, ಕೇವಲ 8 inches ಒಂದಿನ ಬಿತ್ತಾರೆ. ಅಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರಪ್ಪ ಅಂದ್ರೆ ಎಡೆ ಹೊಡೆಕಾಗಲ್ಲ ಅಂದ್ರಪ್ಪ ಅಂದ್ರೆ ಬಿತ್ತುವಾಗಲೇ ನೀವೇನಪ್ಪ ಅಂತಂದ್ರೆ 200 kg ಜಿಪ್ಸಮ್ ಅನ್ನ ನೀವು ಶೇಂಗಾ ಜೊತೆಗೆ ಹಾಕಿ ಬಿತ್ತಿನಪ್ಪ ಅಂದ್ರೆ ಅನುಕೂಲ ಆಗ್ತದೆ. ನಾನು ಈಗ ಹೇಳಿದೆ, ಇದರಿಂದ ಏನಾಗುತ್ತಪ್ಪ, ಒಂದು ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ, ಇದಕ್ಕೆ ಮಾರ್ಕೆಟ್ ರೇಟ್ ಜಾಸ್ತಿ ಬರುತ್ತೆ. ಇತ್ತಿತ್ತಾಗಿ ನಿಮ್ಗೆ ಕೊಡ್ಬೇಕಂದ್ರೆ ಈ ಕೆಲವು ಮಳೆ ಆಗಿರ್ಬೋದು ಅಥವಾ ಆಳುಗಳ ಕೊರತೆ ಇಂದ ಏನಪ್ಪ ಅಂದ್ರೆ ಕಳೆಯನ್ನ ಸಕಾಲಕ್ಕೆ ತೆಗೆದಿದ್ನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಸಮಸ್ಯೆ ಬಹಳ ಆಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರೋಗೆ ಕಳೆಯಿಂದ ಆಗ್ತಕ್ಕಂತ ತೊಂದರೆ ಅಥವಾ ನಷ್ಟ ಯಾರಿಗೂ ಗೊತ್ತಾಗೋದಿಲ್ಲ. ಈಗೆಲ್ಲ ನಾವು ಅಗ್ರಿಕಲ್ಚರ್ ನೋಡಿದ್ನಪ್ಪ ಅಂದ್ರೆ ಕೃಷಿಯಲ್ಲಿ ಅತಿ ಹೆಚ್ಚು ಲಾಸ್ ಆಗೋದು ಕಳೆಗಳಿಂದ, ಅದು ಯಾರಿಗೂ ಕಾಣೋದಿಲ್ಲ. ಸುಮಾರು 30-40 ಭಾಗ ಏನಪ್ಪ ಅಂದ್ರೆ ಕಳೆಗಳಿಂದ ನಷ್ಟ ಆಗ್ತದೆ, ಅದು ಯಾರಿಗೂ ಕಾಣೋದಿಲ್ಲ. ನಾವು ವಿಶೇಷವಾಗಿ ರೋಗದ ಜಾಸ್ತಿ ನಷ್ಟ ಆಗ್ತದೆ, ಕೀಟ ನಷ್ಟ ಆಗ್ತದೆ ಅಂತ ಅದು ತಪ್ಪದು, ಕಳೆಯಿಂದ ನಷ್ಟ ಆಗ್ತದೆ. ಅದಕ್ಕೆ ಯಾವುದೇ ಬೆಳೆ ಇರಲಿ ಅದರ 1/3 ಭಾಗ ಅಂತ ಹೇಳ್ತೀವಿ. ವಿಶೇಷವಾಗಿ ಶೇಂಗಾ 120 ಬೆಳೆ ಏನಪ್ಪ ಅಂದ್ರೆ ಮೊದಲ 40 ದಿವಸ ಏನಪ್ಪ ಅಂತಂದ್ರೆ ಬೆಳೆ ಕಳೆರಹಿತವಾಗಿತ್ತಪ್ಪ ಅಂತಂದ್ರೆ ನಿಮಗೆ ಇಳುವರಿ ನಾವು ಏನ್ ನಿರೀಕ್ಷೆ ಮಾಡುತ್ತಲ್ಲ ಅಷ್ಟು ನಿರೀಕ್ಷೆ ಬರುತ್ತೆ. ಈ ಎಲ್ಲಾ ತಳಿಗಳು ಚೆನ್ನಾಗಿದ್ದು ಸುಮಾರು ಎಕರೆಗೆ 10-12 ಕ್ವಿಂಟಲ್ ನಿಮಗೆ ಇಳುವರಿಯನ್ನ ಕೊಡ್ತದೆ. ಕಳೆಗಳನ್ನ ನಿರ್ವಹಣೆ ಮಾಡುವಂತಹ ಒಂದು ಸಂದರ್ಭದೊಳಗೆ ರಾಸಾಯನಿಕಗಳ ಬಗ್ಗೆ ತಾವು ಹೇಳಿದ್ರಿ, ಸಾಕಷ್ಟು ರಾಸಾಯನಿಕಗಳದಾವ ಇವತ್ತಿನ ದಿವಸ, ಅದನ್ನು ಬಳಸಬಹುದು ಅಂತ ಹೇಳಿ. ಆದರೆ ಈ ರಾಸಾಯನಿಕಗಳಿಂದಾಗಿ ಸಾಕಷ್ಟು ತೊಂದರೆಗಳು ಆಗುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಇದರ ಬಗ್ಗೆ ನಮ್ಮ ರೈತರು ಎಚ್ಚರಿಕೆ ವಹಿಸಬಹುದು ಅಂತೀರಿ? ಸರ್, ವಿಶೇಷವಾಗಿ ಇತ್ತಿತ್ತಲಾಗಿ ನಾವು ಕೇಳದಂಗೆ ಕೆಲವೊಂದು ಕಾರ್ಸೋಜನಿಕ ಅಥವಾ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಿದ್ದಾರೆ. ಬಟ್ ಇತ್ತಿತ್ತಾಗಿ ಬರ್ತಕ್ಕಂತ ಕೆಲವೊಂದು ಸೆಲೆಕ್ಟಿವ್ ಅಂತ ಹೇಳ್ತೀವಿ, ಆ ಬೆಳೆಗೆ ಏನಪ್ಪ ಅಂತಂದ್ರೆ ಏನು ಮಾಡೋದಿಲ್ಲ, ಆ ಬೆಳೆಗೆ ಏನೇ ತ್ರಾಸು ಮಾಡಿದಾಗೆ ಆ ಕಳೆಗಳಿಗೆ ಮಾತ್ರ ಸಮಸ್ಯೆ ಮಾಡ್ತಾ ಇರ್ತವೆ. ಮತ್ತು ಅದರ ಹಾಫ್ ಲೈಫ್ ಅಂತ ಹೇಳ್ತೀವಿ, ಅದರ ಜೀವನ ಏನಪ್ಪ ಅಂದ್ರೆ ನಾವು ಭೂಮಿಗೆ ಸಿಂಪಡಣೆ ಮಾಡಿದ ಆದಷ್ಟು ಬೇಗನೆ ಏನಪ್ಪಾ ಅಂತಂದಪ್ಪ ಅಂತಂದ್ರೆ ಅದು ಆ ಉಳಿವಿಕೆ ಏನಪ್ಪಾ ಅಂದ್ರೆ ಹೋಗ್ಬಿಡ್ತದೆ. ಒಂದು ಕ್ರಮ ಏನ್ ತಗೋಬೇಕಂದ್ರೆ ಬಹಳಷ್ಟು ರೈತರು ಕೇವಲ ಕಳೆನಾಶಕ ಅಷ್ಟೇ ಅಲ್ಲ, ಇವನ್ ನಿಮಗೆ ಕೀಟನಾಶಕ ಆಯ್ತು ಶಿಲೀಂಧ್ರನಾಶಕ ಸಿಂಪಡಣೆ ಮಾಡುವಾಗ ಯಾವುದೇ ತರದ ಮುನ್ನೆಚ್ಚರಿಕೆಯನ್ನು ತಗೊಳ್ಳೋದಿಲ್ಲ ಅವರು. ನಾವು ಬಹಳಷ್ಟು ಹೇಳ್ತೇವೆ ಏನಪ್ಪಾ ಅಂತಂದಪ್ಪ ಅಂದ್ರೆ ಏನು ಮುಂಜಾಗ್ರತೆಯನ್ನು ನಾವು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡುವಾಗ ತಗೋಬೇಕಂತೇಳಿ ನಾವು ಹೇಳ್ತೇವೆ. ಕೈಗಳಿಗೆ ನೀವು ಏನಪ್ಪಾ ಅಂತಂದ್ರೆ ಗ್ಲೌಸ್ ಹಾಕಬೇಕಾಗುತ್ತದೆ, ಮುಖಕ್ಕೆ ನೀವು ಮಾಸ್ಕ್ ಹಾಕೋಬೇಕಾಗ್ತದೆ ಸಿಂಪಡಣೆ ಮಾಡುವಾಗ. ಮತ್ತು ಸಿಂಪಡಣೆ ಮಾಡುವಾಗ ನೀವೇನು ಯಾವುದೇ ಚಟಗಳನ್ನ ನೀವು ತಂಬಾಕು ತಿನ್ನೋದಾಯ್ತು, ಅಡಿಕೆ ತಿನ್ನೋದಾಯ್ತು ಅಥವಾ ಯಾರಾದ್ರೂ ಸಿಗರೆಟ್ ಸೇರಿದ್ರೆ ಅವೆಲ್ಲ ದಯಮಾಡಿ ಮಾಡಬಾರದು. ಇವೆಲ್ಲ ಮತ್ತೆ ನೀವು ಮೈಗೆ ಏನಪ್ಪಾ ಅಂತಂದಪ್ಪ ಅಂದ್ರೆ ಹಳೆ ಎಪ್ರಾನ ಬೇಕಂತಂದಿಲ್ಲ, ನೀವು ಹಳೆದೊಂದು ಯಾವ್ದಾದ್ರು ಅಂಗಿ ಇದ್ನಪ್ಪ ಅಂದ್ರೆ ಅದನ್ನ ಮುಂಗೈವರೆಗೂ ನೀವು ಹಾಕೊಂಡಪ್ಪ ಅಂತಂದಪ್ಪ ಅಂತಂದ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ನಿಮ್ಮ ಕೈಗೆ ಸಿಡಿಬಾರದು, ಮತ್ತು ನೀವು ಅದನ್ನ ವಾಸನೆ ನಿಮಗೆ ಹೋಗಬಾರದು. ಆದಷ್ಟು ಗಾಳಿ ಯಾವ್ದಕ್ಕೆ ಇರುತ್ತೆ ಆ ಕಡೆ ನೀವು ಸಿಂಪಡಣೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಅದರ ವಿರುದ್ಧಕ್ಕೆ ದಯಮಾಡಿ ಮಾಡಬಾರದು. ಸಾಧ್ಯದಷ್ಟು ಏನಪ್ಪಾ ಅಂದ್ರೆ ಬೆಳೆಗಳಿಗೆ ಹತ್ತಿರ ಹಿಡಿದು ನೀವು ಸಿಂಪಡಣೆ ಮಾಡಿದ್ನಪ್ಪ ಅಂತಂದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ನಾವು ವಿಶೇಷವಾಗಿ ಕಳೆಗಳನ್ನ ಕಳೆನಾಶಕ ಯಾಕೆ ಬಳಸಿದ್ನಪ್ಪ ಅಂದ್ರೆ ಆಳುಗಳ ಲಭ್ಯತೆ ನಿಮಗೆ ಸಿಗದೆ ಇದ್ದಿನಪ್ಪ ಅಂತಂದ್ರೆ ಈ ಕಳೆನಾಶಕ ಅಂತ ಹೇಳಿದ್ರು. ಆಳುಗಳ ಲಭ್ಯತೆ ಇತ್ತಪ್ಪ ಅಥವಾ ನಿಮಗೆ ದನಗ ನಿಮ್ಗೆ ಎತ್ತುಗಳು ಇದ್ನಪ್ಪ ಅಂತಂದ್ರೆ ನೀವು ಎಡೆಕುಂಟಿ ಹೊಡೆದು ಅಥವಾ ನೀವು ಅದನ್ನ ಕಳೆಯನ್ನ ಹತೋಟಿ ಮಾಡ್ಕೋಬಹುದು. ಸರ್, ಸಂಪೂರ್ಣವಾಗಿ ಸಾವಯವದೊಳಗೆ ಬೆಳಿಬೇಕು ಅನ್ನುವಂತಹ ರೈತರು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತೀರಿ ಇದ್ರೊಳಗೆ? ಸರ್, ತಾವು ಕೇಳಿದಾಗ ಸಾವಯವದನ್ನ ಸಾಯನಪ್ಪ ಅಂದ್ರೆ ನಾವು ವಿಶೇಷವಾಗಿ ಶೇಂಗಾವನ್ನು ಬೆಳಿಲಿಕ್ಕೆ ಏನು ಸಮಸ್ಯೆ ಆಗಲ್ಲ ಅಂತೇವೆ. ಅದಕ್ಕೆ ಬೇಕಾಗಿದ್ದ ಅತಿ ಮುಖ್ಯ ಏನಪ್ಪ ಅಂತಂದಪ್ಪ ಅಂದ್ರೆ ನಿಮಗೆ ಗೊಬ್ಬರ ಹೇಳ್ತೇವೆ. ಗೊಬ್ಬರ ಯಥೇಚ್ಛವಾಗಿ ನಿಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ನಿಮಗೆ ವರ್ಮಿ ಕಾಂಪೋಸ್ಟ್ ಅಂತ ಎರೆಗೊಬ್ಬರ ಆಯ್ತು ಅಥವಾ ಹಸಿರಿಲ ಗೊಬ್ಬರಗಳು ನಿಮ್ಗೆ ಸಾಕಷ್ಟು ಇತ್ತಪ್ಪ ಅಂತಂದಪ್ಪ ಅಂದ್ರೆ ಅಥವಾ ಕಾಂಪೋಸ್ಟ್ ನೀವು ಮಾಡ್ಕೊಂಡಪ್ಪ ಅಂತಂದಪ್ಪ ಅಂದ್ರೆ ಮಾಡ್ಕೋಬಹುದು. ಇನ್ನು ವಿಶೇಷವಾಗಿ ಈ ಇಲ್ಲಿ ಸಾವಯವ ಬಂದಾಗ ಏನ್ ಬರುತ್ತಪ್ಪ ಅಂದ್ರೆ ಕೀಟ ಮತ್ತು ರೋಗಗಳ ನಿರ್ವಹಣೆ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ನಾವು ಹೇಳಿದಾಗೆ ಬೀಜೋಪಚಾರವನ್ನ ಅತಿ ಪ್ರಮುಖವಾಗಿ ಮಾಡಬೇಕಂತ ಮೊದಲೇ ಅದನ್ನ ಈ ಹೇಳಿದಾಗ 3 ಜೀವಿಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ಒಂದು ರೈಸೋಬಿಯಂ ಮಾಡಬೇಕಾಗ್ತದೆ, ಎರಡನೇದು ರಂಜಕ ಕರಗಿಸುವ ಗೊಬ್ಬರ ಮಾಡಬೇಕಾಗ್ತದೆ, ಮೂರನೇದು ಟ್ರೈಕೋಡರ್ಮ ಮಾಡಬೇಕಾಗ್ತದೆ. ಇದರಿಂದ ಇವು 3 ಜೈವಿಕ ಇದು ಸಾವಯವ ಅಂತ ಆಗ್ತದೆ. ಇನ್ನು ಮುಂದೆ ಬಂದೆಲ್ಲ ಗೊಬ್ಬರ ಅಂದೆಲ್ಲ ಹೇಳಿದೆ, ನೀವು ಆದಷ್ಟು ತಿಪ್ಪೆ ಗೊಬ್ಬರವನ್ನು ಸುಮಾರು ಎಕರೆಗೆ ಒಂದು 4-5 ಟನ್ ನಿಮಗೆ ತಿಪ್ಪೆ ಗೊಬ್ಬರ ಹಾಕಬಹುದು ಅಥವಾ 4-5 ಕ್ವಿಂಟಲ್ ಏನಪ್ಪ ಅಂತಂದ್ರೆ ಎರೆಹುಳು ಗೊಬ್ಬರವನ್ನು ಹಾಕಿ ನೀವು ಶುರು ಮಾಡ್ಕೋಬಹುದು. ಜೊತೆಗೆ ಇನ್ನೇನೇನಪ್ಪ ಅಂತಂದಪ್ಪ ಅಂದ್ರೆ ಈ ಕೆಲವೊಂದು ಈ ನಾವು ಮೇರೆ ಬೆಳೆ ಅಂತ ಹೇಳ್ತೇವೆ, ಈ ಬೇರೆ ಕೀಟಗಳು ಬರಬಾರ್ದು ಅಂತ ಹೇಳಿ ಏನ್ ಮಾಡ್ತೇವಪ್ಪ ಅಂತಂದಪ್ಪ ಅಂದ್ರೆ ಒಂದು ದಿಂಡ್ ಅಂತ ಹೇಳ್ತಾರೆ, 3-4 ಸಾಲು ನೀವು ಸಜ್ಜೆ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು ಅಥವಾ ಮೆಕ್ಕೆಜೋಳ ಹಾಕಿದ್ನಪ್ಪ ಅಂತಂದ್ರೆ ಬೇರೆ ಹೊಲದಿಂದ ನಮಗೆ ಬರ್ತಕ್ಕಂಥ ರಸಾಯನ ಕೀಟಗಳನ್ನ ನಾವೇನಪ್ಪ ಅಂತಂದ್ರೆ ತಡಿಬಹುದು. ನಂತರ ಇನ್ನು ಏನಪ್ಪ ಅಂತಂದಪ್ಪ ಅಂತಂದ್ರೆ ಈ ಬರ್ತಕ್ಕಂಥ ರೋಗಗಳಿಗೆ ವಿಶೇಷವಾಗಿ ಟ್ರೈಕೋಡರ್ಮ ಅಂತ ಬರುತ್ತೆ ಅಥವಾ ಸುಡೋಮರಸ್ ಅಂತ ಆ ರೋಗ ತಕ್ಕಂಗೆ ನಾವು ಏನಾದ್ರೆ ಸಿಂಪಡಣೆ ಮಾಡ್ಕೋಬಹುದು. ಇದೆಲ್ಲ ನಿತ್ಯತೆ ಏನ್ ಮಾಡ್ತಾರಪ್ಪ ಅಂದ್ರೆ ಜೋಳದ ಕಷಾಯದಲ್ಲೂ ಸಹ ಏನಪ್ಪಾ ಅಂತಂದಪ್ಪ ಅಂದ್ರೆ ಸಿಂಪಡಣೆ ಮಾಡ್ತಿದ್ರೆ ಈ ವಿಶೇಷವಾಗಿ ಕುಡಿಸಾಯ ನಂಜು ರೋಗ ಅಂತ ಬರ್ತದೆ. ಇದಕ್ಕೆ ವಿಶೇಷವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಜೋಳ ತಗೋತಾರೆ, ಜೋಳದ ಎಲೆ 1 ಭಾಗ ತಗೊಂಡು 4 ಭಾಗ ಏನಪ್ಪಾ ಅಂತಂದ್ರೆ ನೀರು ತಗೊಂಡು ಅದನ್ನ 1 ತಾಸಿಗೆ ಕುದಿಸ್ತಾರೆ. ಕುದಿಸಿ ಆ ಬಂದಿರತಕ್ಕಂತ ದ್ರಾವಣಕ್ಕೆ ಸುಮಾರು 9 ಭಾಗ ನೀರು ಹಾಕಿ 2 ಬಾರಿ ಸಿಂಪಡಣೆ ಮಾಡಿದ್ನಪ್ಪ ಅಂತಂದ್ರೆ ಆ ರೋಗವನ್ನು ಸಹ ಹತೋಟಿ ಮಾಡಬಹುದು. ಮತ್ತೆ ಇದು ಸೀತಾಫಲ ಎಲೆಯಿಂದ ಸಹ ಏನಪ್ಪಾ ಅಂತಂದ್ರೆ ರೋಗವನ್ನು ಹತೋಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ಯಾಕಪ್ಪ ಅಂತಂದಪ್ಪ ಅಂದ್ರೆ ಈ ಸೀತಾಫಲ ಎಲೆ ಮತ್ತು ಆಕಳ ಗಂಜವನ್ನ ಸಮ ಪ್ರಮಾಣದಲ್ಲಿ ಒಂದಿಷ್ಟೊಂದು ಪ್ರಮಾಣದಲ್ಲಿ ಅಂದ್ರೆ 1 ಲೀಟರ್ ಅದು 1 ಲೀಟರ್ ಇದೇನಪ್ಪ ಅಂದ್ರೆ 7 ದಿವಸ ಏನಪ್ಪ ಅಂದ್ರೆ ನೆನೆ ಇಡ್ತಾರೆ, ಕುಟ್ಟಿ ಪೂರ್ತಿ ದ್ರಾವಣವನ್ನು ನೆನೆ ಇಡ್ತಾರೆ. ಆ ನೆನೆ ಇಟ್ಟದನ್ನ ತೆಗೆದು ಮತ್ತೆ ಏನಪ್ಪ ಅಂದ್ರೆ ಇದನ್ನ ಈ ದ್ರಾವಣವನ್ನ 1 ಲೀಟರ್ ನೀರಿಗೆ 50 ml ಹಾಕಿ ಸಿಂಪಡಣೆ ಮಾಡಿದಪ್ಪ ಅಂದ್ರೆ ಅದಕ್ಕೆ ಬರ್ತಕ್ಕಂಥ ರೋಗವನ್ನು ಏನಪ್ಪ ಅಂದ್ರೆ ನಾವು ಹತೋಟಿಯನ್ನು ಮಾಡಬಹುದು. ಡಾಕ್ಟರ್, ಈಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಕೂಲಿ ಆಳುಗಳ ಸಮಸ್ಯೆ ಆಗ್ತಾ ಇರ್ತದೆ ರೈತರಿಗೆ. ಅದಕ್ಕೆ ಇಂಥ ಒಂದು ವ್ಯವಸಾಯದೊಳಗೆ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಯಂತ್ರೋಪಕರಣಗಳು, ವಿಶೇಷವಾಗಿ ಬೇಸಿಗೆ ಶೇಂಗಾ ಬೆಳೆಯುವಂತಹ ಒಂದು ಸಂದರ್ಭದೊಳಗೆ ಯಾವ ಸಂದರ್ಭದೊಳಗೆ ಮಷಿನ್ಗಳನ್ನು ಉಪಯೋಗ ಮಾಡಿಕೊಳ್ಬಹುದು ಮತ್ತು ಲಭ್ಯತೆ ಬಗ್ಗೆ ಕೂಡ ಹೇಳ್ರಿ ಸರ್. ವಿಶೇಷವಾಗಿ ಇಲ್ಲಿವರೆಗೂ ನಾವು ನೋಡಿದಂಗೆ ಶೇಂಗಾ ಕಿತ್ತ ನಂತರ ಶೇಂಗಾ ಹರಲಿಕ್ಕೆ ಮಾತ್ರ ನಮಗೆ ಇಷ್ಟ ಮುಟ್ಟಿದೆ. ಡಿಕಾಟಿಕೇಟರ್ ಅಂತ ಹೇಳ್ತೀವಿ ಅಥವಾ ಫ್ಲಕ್ಕರ್ ಅಂತ ಹೇಳ್ತೀವಿ, ತೆಗೆದು ಮತ್ತೆ ಅದನ್ನ ಕಾಳು ಮಾಡ್ಲಿಕ್ಕೆ ಬರ್ತದೆ. ಇನ್ನು ವಿಶೇಷವಾಗಿ ಬಿತ್ತನೆಲ್ಲೇನಪ್ಪ ಅಂತಂದ್ರೆ ನಮಗೆ ವಿಶೇಷವಾಗಿ ಇನ್ನೂ ಆ ತರದ ಒಂದು ಯಾವ ಒಂದು ಸಾಧನಗಳು ಬಂದಿಲ್ಲ. ಶೇಂಗಾ ಕೀಳಿಕೂ ಪ್ರಯತ್ನ ಮಾಡ್ತಾ ಇದಾರೆ, ಬಟ್ ಆ ಮಟ್ಟದಲ್ಲಿ ಯಶಸ್ಸನ್ನ ಕಂಡಿಲ್ಲ. ಮತ್ತು ಕಮರ್ಷಿಯಲಿ ಏನಪ್ಪಾ ಅಂತಂದ್ರೆ ಇನ್ನು ಯಾವ ಸಿಗ್ತಾ, ಬಟ್ ಕಿತ್ತ ನಂತರ ಏನಪ್ಪಾ ಅಂತಂದ್ರೆ ಬೇರ್ಪಡಿಸಲಿಕ್ಕೆ ಮಾತ್ರ ನಮ್ಗೆ ಏನಪ್ಪಾ ಅಂತಂದ್ರೆ ಮಷಿನ್ ಇದೆ. ತದನಂತರ ಶೇಂಗಾ ಹೊಡಿಲಿಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಡಿಕಾಟಿಕೇಟರ್ ಅಂತ ಒಂದು, ಅವು ಏನಪ್ಪಾ ಅಂದ್ರೆ ಮಾರ್ಕೆಟ್ಲ್ಲಿ ಎಲ್ಲ ಕಡೆ ಲಭ್ಯ ಇದೆ. ವಿಶೇಷವಾಗಿ ಕೊಯಮತ್ತೂರು ಮಾಡಲ್ ಅಂತ ಇದೆ, ಅದು ಲಭ್ಯತೆ ಇದೆ. ಅದನ್ನ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ಲೋಕಲ್ ಆಗಿ ನಾವೇನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಥವಾ ಫ್ಯಾಬ್ರಿಕೇಟ್ ಮಾಡ್ಕೊಂಡು ಉಪಯೋಗ ಮಾಡಬಹುದು ಸರ್. ಯಾವುದಕ್ಕೂ ಅವರು ತಮ್ಮನ್ನ ಸಂಪರ್ಕ ಮಾಡಬಹುದು ಅಂತೀರಿ ಸರ್? ಅವರು ತಮಗೆ ಯಾವುದೇ ಸಮಯದಲ್ಲಿ ಬೇಕಂದ್ರೆ ನನ್ನ ವಿಳಾಸ ಕೊಟ್ಟಿರ್ತೇನೆ, ನಮ್ಮ ಕೈ ಕೈಲಿರ್ತಿ, ಯಾವಾಗ ಸಂಪರ್ಕ ಮಾಡಿದ್ನಪ್ಪ ಅಂದ್ರೆ ಅವರಿಗೆ ನಾನು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ ಅಂತ ಹೇಳಿಕ್ ಇಷ್ಟಪಡ್ತೇನೆ. ತಮ್ಮ ನಂಬರ್ ಅನ್ನು ಕೂಡ ಕೊಡ್ರಿ. ದಯಮಾಡಿ ನನ್ನ ನಂಬರ್ ತಗೊಳ್ರಿ, 9448495320. ಇನ್ನೊಂದ್ಸಲ ಹೇಳ್ತೀನಿ, 9448495320. ಆತ್ಮೀಯರೇ, ಡಾಕ್ಟರ್ ಆರ್ ಬಿ ನೆಗಳೂರು ಅವರು ತಮ್ಮ ನಂಬರ್ ಅನ್ನ ಏನು ಹೇಳಿದ್ರು ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448495320 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಮಗೆ ಏನು ಸಮಸ್ಯೆಗಳದಾವ ಅವುಗಳನ್ನ ಅವ್ರ ಜೊತೆಗೆ ಕೇಳಿ ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ನೆಗಳೂರು ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬೇಸಿಗೆ ಶೇಂಗಾ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ರೈತರು ಯಾವ ರೀತಿ ವೈಜ್ಞಾನಿಕವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್, ನಿಮಗೂ ಧನ್ಯವಾದ ಮತ್ತು ರೈತರಿಗೂ ಧನ್ಯವಾದಗಳು. ನಿಮ್ಗೆ ತಮ್ಮ ಏನೋ ಸಮಸ್ಯೆ ಇದ್ನಪ್ಪ ಅಂದ್ರೆ ಶೇಂಗಾ ಬೆಳೆ ದಯಮಾಡಿ ನಾನು ಕೊಟ್ಟ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ನಪ್ಪ ಅಂದ್ರೆ ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಸರ್. ಆತ್ಮೇರೆ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಸಿಗೆ ಶೇಂಗಾದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಬಿ ನೆಗಳೂರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಉಳ್ಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಮೂಡಿಬಂತು. ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ಕೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೆ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ? ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬು ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಈಗ ಕೆಲವು ಜನಪದ ಗೀತೆಗಳು. ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ, ಬೇಟೆಗಾರ ಹನುಮಪ್ಪ ಸ್ವಾಮಿ ಮಾಯಕಾರ, ಹನುಮಪ್ಪ ಸ್ವಾಮಿ ಮಾಯಕಾರ. ಶಾಲೆ ರಾಟೆ ಬಾಲೆ ಒಂತಿ ಉಡ್ಯಾಣ ದೋಳೆ ಹೋಗುವ ನ ಜಾತರಿಗೆ ನಲ್ಲಾರೆ ಜಾಣೆ ಸವರತ್ತಿ ತೇರಿಗೆ ನಲ್ಲಾರೆ ಜಾಣೆ ಸವರತ್ತಿ ತೇರಿಗೆ ಉಂಗ್ರ ಮಾಡಿಸಿ ಕೊಡುವೆ, ಓಲೆ ಜುಮ್ಕಿ ತರಿಸಿ ಕೊಡುವೆ. ಮುತ್ತಿನ ಉಂಗ್ರ ಮಾಡಿಸಿ ಕೊಡುವೆ, ಓಲೆ ಜುಮ್ಕಿ ತರಿಸಿ ಕೊಡುವೆ. ಹೋಗುವ ನ ಜಾತರಿಗೆ ನಮ್ಮೂರ ಸವದತ್ತಿ ತೇರಿಗೆ. ಮುತ್ತಿನ ಉಂಗ್ರ ನಂಗೆ ಬೇಡ, ಓಲೆ ಜುಮ್ಕಿ ಮೊದ್ಲ ಬೇಡ. ಶಾಲೆ ರಾಟೆ ಬಾಲೆ ಬಂಕಿ ಉಡ್ಯಾಣ ದಾಳೆ, ಹೋಗುವ ನ ಜಾತರಿಗೆ ನಲ್ಲಾರೆ ಜಾಣೆ ಸವದತ್ತಿ ತೇರಿಗೆ. ಇಳಕಲ್ ಸೀರೆ ನೇಯಿಸಿ ಕೊಡುವೆ, ರೇಷ್ಮೆ ಸೀರೆ ತರಿಸಿ ಕೊಡುವೆ. ಹಾ, ಇಳಕಲ್ ಸೀರೆ ನೇಯಿಸಿ ಕೊಡುವೆ, ರೇಷ್ಮೆ ಸೀರೆ ತರಿಸಿ ಕೊಡುವೆ. ಹೋಗುವ ನ ಜಾತರಿಗೆ ನಲ್ಲಾರೆ ಜಾಣೆ ನಮ್ಮೂರ ಜಾತರಿಗೆ. ಸೀರೆ ತೊಡೋಳಲ್ಲ, ರೇಷ್ಮೆ ಸೀರೆ ಓಡೋಳಲ್ಲ. ಇಳಕಲ್ ಸೀರೆ ತೊಡೋಳಲ್ಲ, ರೇಷ್ಮೆ ಸೀರೆ ಓಡೋಳಲ್ಲ. ಪರ್ವಳಲ್ಲ ಜಾತರಿಗೆ ನಲ್ಲಾರೆ ಜಾಣೆ ನಿಮ್ಮೂರ ತೇರಿಗೆ. ಹಾ, ಸೀತೆ ಶಾಲೆ ರಾಟೆ ಬಾಲೆ ವಂಕಿ ಉದ್ಯಾನ ದಾಳೆ, ಹೋಗು ಜಾತರಿಗೆ ಮಲ್ಲಾರೆ ಜಾಣೆ ಸವರತ್ತಿ ತೇರಿಗೆ. ಗಿಜ್ಜೆ ತರಿಸಿ ಕೊಡುವೆ, ಕೈಗೆ ಬಳೆ ಮಾಡಿಸಿ ಕೊಡುವೆ. ಹಾ, ಕಾಲ್ಗೆ ಗಿಜ್ಜೆ ತರಿಸಿ ಕೊಡುವೆ, ಕೈಗೆ ಬಳೆ ಮಾಡಿಸಿ ಕೊಡುವೆ. ಹೋಗುವ ನ ಜಾತರಿಗೆ ನಮ್ಮೂರ ಸವದತ್ತಿ ತೇರಿಗೆ. ಗಿಜ್ಜೆ ಗಿಜ್ಜೆ ನಂಗೆ ಬೇಡ, ಕೈಗೆ ಬಳೆ ಮೊದ್ಲೇ ಬೇಡ. ಹಾಯ್ ಹಾಯ್ ಹಾಯ್ ಹಾಯ್ ಹಾಯ್. ಶಾಲೆ ರಾಟೆ ಬಾಲೆ ವಂಕಿ ಉಡ್ಯಾಣ ದೋಳೆ, ಹೋಗುವ ನ ಜಾತರಿಗೆ ನಲ್ಲಾರೆ ಜಾಣೆ ಸವರತ್ತಿ ತೇರಿಗೆ. ನಲ್ಲಾರೆ ಜಾಣೆ ಸವರತ್ತಿ ತೇರಿಗೆ, ನಲ್ಲಾರೆ ಜಾಣೆ ಹೋಗೋಣ ತೇರಿಗೆ. ನಲ್ಲಾರೆ ಜಾಣೆ ಬರವಳೆಲ್ಲ ತೇರಿಗೆ, ನಲ್ಲಾರೆ ಜಾಣೆ ಹೋಗೋಣ ತೇರಿಗೆ. ನಲ್ಲಾರೆ ಜಾಣೆ ಬರವಳೆಲ್ಲ ತೇರಿಗೆ, ನಲ್ಲಾರೆ ಜಾಣೆ ಹೋಗೋಣ ತೇರಿಗೆ. ಸ್ನೇಹಿತರೆ, ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಮತ್ತು ಸಂಗಡಿಗರು ಹಾಡಿದ ಕೆಲವು ಗೀತೆಗಳನ್ನು ಕೇಳಿದ್ರಿ. ಇದು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.